ಪರಿಸರದ ಉಳಿವು ಯಾರಿಂದ? ನನ್ನಿಂದ, ನನ್ನಿಂದ, ನನ್ನಿಂದ. ಇದು ಪ್ರತಿಯೊಬ್ಬನ ಧ್ಯೇಯ ಮಂತ್ರವಾಗಲಿ. ಆಕಾಶವಾಣಿ ಹೊಸಪೇಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ತಮ್ಮ ಕೃಷಿ ಅನುಭವ ಕುರಿತು ವಿಜಯಶೇಖರ್ ಅವರೊಂದಿಗಿನ ಸಂದರ್ಶನ, ನಂತರ ರೈತರಿಗೆ ಸಲಹೆ ಹಾಗೂ ಕೃಷಿ ಗೀತೆಗಳನ್ನು ಕೇಳಲಿದ್ದೀರಿ. ಶ್ರೋತೃಗಳೇ, ಸುತ್ತಮುತ್ತಲ ಪರಿಸರವನ್ನು ನಾವು ಸ್ವಚ್ಛವಾಗಿಟ್ಕೊಳ್ಬೇಕು ಅಂತ ನಾವು ನೀವೆಲ್ಲ ಮಾತಾಡ್ತೇವೆ, ಆದರೆ ಅದಕ್ಕೆ ತಕ್ಕ ಹಾಗೆ ನಾವು ನಡ್ಕೊಳ್ತೇವ? ಪ್ಲಾಸ್ಟಿಕ್ ತೊಟ್ಟೆ, ಬಿಸ್ಕೆಟ್ ಪ್ಯಾಕೆಟ್, ಹಾಲಿನ ಪ್ಯಾಕೆಟ್, ಪ್ಲಾಸ್ಟಿಕ್ ಮತ್ತು ಗಾಜಿನ ಬಾಟ್ಲುಗಳು, ಇವನ್ನೆಲ್ಲ ನಮ್ಮ ಜನ ರಸ್ತೆ ಬದಿಯಲ್ಲೇ ಎಸಿತಾರಲ್ಲ, ಆಗ ನಾವು ಯಾವತ್ತಾದರೂ ವಿರೋಧ ಮಾಡಿದೀವ? ಪ್ರವಾಸಿಗರು ಬಂದಾಗ ಅಲ್ಲಲ್ಲೇ ಕಸ ಎಸಿತಾರಲ್ಲ, ನಾವು ಯಾಕೆ ಸುಮ್ಮನಿರ್ತೇವೆ ನೋಡಿಕೊಂಡು? ನಮ್ಮ ಆರೋಗ್ಯ ಮತ್ತು ಸಾರ್ವಜನಿಕ ಹಿತಕ್ಕಾಗಿ ಪರಿಸರ ತಜ್ಞರು, ಇಲಾಖೆಗಳು, ಸ್ವಯಂ ಸೇವಾ ಸಂಸ್ಥೆಗಳು ಪರಿಸರದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿದ್ರು, ನಮ್ಗೆ ಯಾಕೆ ಇನ್ನೂ ಈ ಬಗ್ಗೆ ಪ್ರಾಮಾಣಿಕ ಜಾಗೃತಿ ಮೂಡ್ತಾ ಇಲ್ಲ? ಇದು ಪ್ರಜ್ಞಾವಂತರಾದ ನಾವು ಚಿಂತಿಸಬೇಕಾದ ಗಂಭೀರ ವಿಚಾರ ಅಲ್ವಾ? ಕಸ ತೆಗೆಯಲು ಇನ್ನಾರೋ ಇದ್ದಾರೆ ಎಂಬ ಭಾವನೆಯನ್ನು ಬಿಟ್ಟು ಬಿಡೋಣ. ಸ್ವಚ್ಛತೆ ಎಲ್ಲರ ಹೊಣೆ. ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ಆರೋಗ್ಯವಿದೆ, ಸಮಾಜದ ಒಳಿತಿದೆ. ಈಗ ಕೇಳಿ ಕೃಷಿ ಅನುಭವ ಕುರಿತು ವಿಜಯಶೇಖರ್ ಅವರೊಂದಿಗಿನ ಸಂದರ್ಶನವನ್ನು. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಡಾಕ್ಟರ್ ವಿಜಯಶೇಖರ್ ಅವರಿದ್ದಾರೆ. ಅವರಿವತ್ತು ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಹಸಿರೆಲೆ ಗೊಬ್ಬರದ ಬಳಕೆ ಈ ವಿಷಯವಾಗಿ ತಮ್ಮೊಂದಿಗೆ ಹಲವು ವಿಷಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ವಿಜಯಶೇಖರ್ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ತೆ. ನಮಸ್ತೆ ಸರ್. ಹಸಿರೆಲೆ ಗೊಬ್ಬರ ಯಾಕೆ ನಮ್ಮ ರೈತರು ಹೆಚ್ಚು ಹೆಚ್ಚಾಗಿ ಬಳಸಬೇಕು ಅಂತೀರಿ ನೀವು? ಅದರ ಅವಶ್ಯಕತೆ ಎಷ್ಟಿದೆ? ಈಗ ಮೊದಲನೇದಾಗಿ ನಾವು ಇತ್ತೀಚಿಗೆ ಹೆಚ್ಚಿನ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಬಳಸಕತ್ತೀವಿ. ನಮ್ಮ ಉದ್ದೇಶ ಏನಂತಂದರೆ, ನಮ್ಮ ಎಲ್ಲರ ರೈತರ ಒಂದು ಉದ್ದೇಶ ಹೆಚ್ಚಿನ ಇಳುವರಿ ತೆಗಿಬೇಕು ಅಂತ ಉದ್ದೇಶ ಇಟ್ಕೊಂಡು ನಾವು ಹೆಚ್ಚಿನ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಆದರೆ ಅದಕ್ಕೆ ಸಂಬಂಧಪಟ್ಟ ಇನ್ನೂ ನಾವು ಸಾವಯವ ಗೊಬ್ಬರವನ್ನು ಬಳಸಬೇಕು. ಈಗ ಇತ್ತೀಚೆಗೆ ಸಾವಯವ ಗೊಬ್ಬರ ಸುತ ಕಡಿಮೆ ಆಗ್ತದೆ, ಯಾಕಂದರೆ ಮಣ್ಣಿನ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಮಣ್ಣಿನ ಒಂದು ಉತ್ಪಾದನೆ ಜಾಸ್ತಿ ಮಾಡಿ ಬೆಳೆಯ ಉತ್ಪಾದನೆ ನಾವು ಜಾಸ್ತಿ ಮಾಡಬೇಕಾಗಿದೆ. ಅಂಥ ಸಂದರ್ಭದಾಗ ಸಾವಯವ ಗೊಬ್ಬರ ನಾವು ಬಳಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಹಂದಿ ಗೊಬ್ಬರ, ಕುರಿ ಗೊಬ್ಬರ ಆದರೂ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಈ ಒಂದು ಉದ್ದೇಶ ಸಲುವಾಗಿ ನಮಗೆ ಇದು ಕೊರತೆ ಇರೋದರಿಂದ ನಾವು ಹಸಿರೆಲೆ ಗೊಬ್ಬರಗಳನ್ನ ಬಳಕೆ ಮಾಡಿ ಹೆಚ್ಚಿನ ಒಂದು ಉತ್ಪಾದನೆ ತೆಗಿಬಹುದು. ಯಾಕಂತಂದರೆ ಈಗ ನಾವು ಎಲ್ಲರೂ ಇಂಟೆನ್ಸಿವ್ ಕಲ್ಟಿವೇಷನ್ ಮಾಡ್ತಾ ಇದ್ದೀವಿ. ಇಂಟೆನ್ಸಿವ್ ಕ್ರಾಪ್ ಅಂತಂದರೆ ಹೈಲ್ಡ್ ವೆರೈಟೀಸ್ ಯೂಸ್ ಮಾಡ್ತಾ ಇದ್ದೀವಿ. ನಾವು ರಾಸಾಯನಿಕ ಗೊಬ್ಬರ ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಬೆಳೆಗಳು ಅದಕ್ಕೆ ಬೇಕಾದಂಥ ಪೋಷಕಾಂಶಗಳು ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಈ ಒಂದು ಕಾರಣದಿಂದ ನಾವು ಹಸಿರು ಎಲೆ ಗೊಬ್ಬರನ ಬಳಕೆ ಮಾಡಲೇಬೇಕು, ಅನಿವಾರ್ಯ ಸಂದರ್ಭ ಆಗಿದೆ. ಅದಕ್ಕೆ ಪ್ರತಿ ಬೆಳೆನ ಬೆಳೆಕ್ಕಿಂತ ಮೊದಲು ನಾವು ಹಸಿರು ಎಲೆ ಗೊಬ್ಬರಗಳನ್ನ ಬೆಳೆದು ನಾವು ಮಣ್ಣಿಗೆ ಕೂಡಿಸಿಕೊಂಡು ಆಮೇಲೆ ನಾವು ಬೇರೆ ನಮಗೆ ಸಂಬಂಧಪಟ್ಟ ಒಂದು ಬೆಳೆಯನ್ನು ನಾವು ಬಿತ್ತನೆ ಮಾಡಿ ನಾವು ಬೆಳೆ ಬೆಳ್ಕೊಂಡಾಗ ಮಾತ್ರ ನಮಗೆ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳು ಎಲ್ಲ ಸಿಗ್ತಾವ ಅಂತ ನನ್ನ ಒಂದು ಅನಿಸಿಕೆ ನಾನು ಹೇಳಪಡಿಸ್ತೇನೆ. ಹಾಗಾದರೆ ವಿಜಯಶೇಖರ್ ಅವರೇ, ಈ ಹಸಿರೆಲೆ ಗೊಬ್ಬರ ಅಂದರೆ ಏನು ಅಂತೀರಿ? ಈಗ ಹಸಿರೆಲೆ ಗೊಬ್ಬರ ಅಂತಂದರೆ ಹಸಿರು ಎಲೆ ಕಾಣುವ ಏನಿದೆಯಲ್ಲ, ಕಾಂಡ, ಎಲೆ, ಯಾವುದೇ ಒಂದು ಅಂದರೆ ಅದಕ್ಕೆ

ಒಣಗಿಸಿದ ನಂತರ ಇದು ದಪ್ಪವಾದ ತಿರುಳಿರುತ್ತೆ. ಇದನ್ನ ನಾವು ಒಂದೇ ಪದರಾಗಿಯೂ ಮಾಡಬಹುದು ಅಥವಾ ಪದರ ಪದರಾಗಿ ಸಹ ಮಾಡಬಹುದು. ಅಂದ್ರೆ ಒಂದು ತಿರುಳಿನ ಪದರ ಒಣಗಿದ ನಂತರ ಅದರ ತಿರುಳಿನ ಮೇಲೆನೆ ಇನ್ನೊಂದನ್ನ ನಾವು ಹಾಕಿ ಒಣಗಿಸಬಹುದು, ಅಥವಾ ಒಂದೇ ತಿರುಳನ್ನ ನಾವು ಅದನ್ನ ರೋಲ್ ಆಗಿ ಉಪಯೋಗಿಸಬಹುದು. ಈ ರೋಲ್ ಅನ್ನ ನಮ್ಮ ಬೇಕಾದ ಆಕಾರದಲ್ಲಿ ಕಟ್ ಮಾಡಿ ನಾವು ಇದು ಸಂಗ್ರಹಿಸಿ 6 ತಿಂಗಳವರೆಗೆ ನಾವು ಉಪಯೋಗಿಸಬಹುದು. ಇವು ನಮ್ಮಲ್ಲಿ ಅತಿ ಹೆಚ್ಚು ಬಳಕೆ ಇರುವಂತಹ ಪದಾರ್ಥಗಳು. ಅದರಂತೇನೆ ಮಾವಿನ ಹಣ್ಣಿನ ಜ್ಯೂಸ್ ಇದು ಹೆಚ್ಚಾಗಿ ಎಲ್ಲಾ ಅಂಗಡಿಗಳಲ್ಲೂ ನಮಗೆ ಸಿಗುತ್ತೆ. 1 ಕೆಜಿ ಮಾವಿನ ತಿರುಳಿಗೆ 1 ಕೆಜಿ 200 ಗ್ರಾಂ ಅಷ್ಟು ಸಕ್ಕರೆ ಬೇಕಾಗಿರುತ್ತೆ. ಇದಕ್ಕೆ ಸಿಟ್ರಿಕ್ ಆಮ್ಲ ಅಂದ್ರೆ ನಿಂಬೆ ಉಪ್ಪು 25 ಗ್ರಾಂ, ಅದಕ್ಕೆ ಸ್ವಲ್ಪ ಎಸೆನ್ಸ್. ಎಸೆನ್ಸ್ ಹಾಕ್ಲಿಕ್ಕೆ ಕಾರಣ ಅಂತಂದ್ರೆ ಒಂದು ವಾಸನೆಗೆ. ನಂತರ ಪೊಟ್ಯಾಸಿಯಂ ಮೆಟಾಬೈಸಲ್ವೇಟ್ ಪ್ರಿಸರ್ವೇಟಿವ್ ಅಥವಾ ಒಂದು ರಾಸಾಯನಿಕ 1.5 ಮಿಲಿಗ್ರಾಂ ಬೇಕಾಗುತ್ತೆ. ಈ ಹಣ್ಣು ತಿರುಳನ್ನ ತೆಗೆದುಕೊಂಡು ಇದನ್ನು ಸಹ ಸೋಸ್ಕೊಳ್ಬೇಕು. ಒಲೆಯ ಮೇಲೆ ನೀರು ಮತ್ತು ಸಕ್ಕರೆಯನ್ನ ಬಿಸಿ ಮಾಡ್ಕೋಬೇಕು. ನೀರು ಸಕ್ಕರೆ ಯಾವ ರೀತಿ ಅಂದ್ರೆ ಬರೀ ಸಕ್ಕರೆ ಕರಗುವಂತಿರಬೇಕು. ಈ ಸಕ್ಕರೆ ಕರಗಿದ ನೀರಿನಲ್ಲಿ ನಾವು ಸಿಟ್ರಿಕ್ ಆಮ್ಲ ಮತ್ತೆ ಜ್ಯೂಸ್ ಅನ್ನ ನಾವು ಬಹಳ ದಿನದವರೆಗೆ ಶೇಖರಣೆ ಮಾಡ್ಕೋಬೇಕಂದ್ರೆ ನಾವು ಪ್ರಿಸರ್ವೇಟಿವ್ ಆಡ್ ಮಾಡ್ಬೇಕು. ಈ ಪ್ರಿಸರ್ವೇಟಿವ್ ಆಡ್ ಮಾಡಿ ವಾಸನೆಗೆ ನಾವು ಎಸೆನ್ಸ್ ಹಾಕಬಹುದು. ಎಸೆನ್ಸ್ ಹಾಕಿ ನಂತರ ಈ ಒಂದು ಸಕ್ಕರೆ ನೀರಿಗೆ ನಾವು ಆರಿದ ಮೇಲೆ ಹಣ್ಣಿನ ರಸವನ್ನ ಸೇರಿಸಿ ಸ್ವಚ್ಛವಾದ ಬಾಟ್ಲಿಗೆ ಹಾಕಿ ಶೇಖರಣೆ ಮಾಡಬಹುದು ಅಥವಾ ಉಪಯೋಗಿಸ್ಕೋಬಹುದು. ರೈತರಿಗೆ ಸಲಹೆ ಕೇಳಿದ್ರಿ. ಈಗ ಕೃಷಿ ಗೀತೆ. ಈ ಕೃಷಿ ಗೀತೆಯೊಂದಿಗೆ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ ಅಂತ ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಈಗ ಕೇಳಿ ಮತದಾತ ಜಂಕ್ಷನ್. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ನಮಸ್ಕಾರ. ಮತದಾತ ಜಂಕ್ಷನ್ ನ ಮತ್ತೊಂದು ಹೊಸ ಎಪಿಸೋಡ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ನಮಸ್ಕಾರ ಸ್ನೇಹಿತರೆ, ನಾನು ಕೂಡ ನಿಮ್ ಜೊತೆಗಿದ್ದೇನೆ ಭಾರತ್. ಭಾರತ್, ಇವತ್ತು ಮಾರ್ಚ್ ತಿಂಗಳ ಕೊನೆ ದಿನ ಅಲ್ವಾ? ಹೌದು. ಈ ತಿಂಗಳು ನಮ್ಮೆಲ್ಲರ ಪಾಲಿಗೆ ಬಹಳನೇ ವಿಶೇಷವಾಗಿತ್ತು. ಏನಂತೀಯ? ಖಂಡಿತ ಇಲ್ಲ ಅನ್ನಕ್ಕಾಗತ್ತೇನೋ? ಓಹೋ, ಮತದಾತ ಜಂಕ್ಷನ್ ನ ನನ್ನ ಗೆಳೆಯರೇ, ಏನ್ ನಡೀತಾ ಇದೆ? ಓಹೋಹೋ, ನಮಸ್ಕಾರ, ಬನ್ನಿ ಬನ್ನಿ ಅಂಕಲ್. ನಮಸ್ತೆ ಅಂಕಲ್. ನಮಸ್ಕಾರ, ನಮಸ್ಕಾರ. ಹಾ, ಈ ತಿಂಗಳಿನ ವಿಶೇಷದ ಬಗ್ಗೆ ಭಾರತಿ ನನ್ನನ್ನ ಏನೋ ಕೇಳ್ತಾ ಇದ್ಲು. ಓಹೋಹೋ, ಹಾಗ ನಾನೇ ಹೇಳ್ಬಿಡ್ಲಾ? ಹಿಂದಿಯ ನವವರ್ಷ ಆರಂಭವಾಗದೇನೆ ಮಾರ್ಚ್ ನಿಂದ ಗೊತ್ತಾ? ಆದ್ರೆ ಅಂಕಲ್, ಮಾರ್ಚ್ 22ರಿಂದ ಆರಂಭ ಆಯ್ತು ಅಲ್ವಾ? ಹೌದು, ಈ ನವ ಸಂವತ್ಸರದ ದಿನ ಅಂದ್ರೆ ಮಾರ್ಚ್ 22ರಂದೇ ದೇಶದಾದ್ಯಂತ ಅನೇಕ ಹಬ್ಬಗಳನ್ನು ಆಚರಿಸಲಾಯಿತು. ಅಂಕಲ್, ಹಬ್ಬ ಅಂದ್ಕೂಡ್ಲೇ ನಂಗೆ ನೆನಪಾಯ್ತು ನೋಡಿ, ಈ ಹೋಳಿ ಹಬ್ಬವನ್ನು ಕೂಡ ನಾವು ಈ ತಿಂಗಳಲ್ಲಿ ಅಲ್ವಾ ಆಚರಿಸೋದು? ಹೌದಲ್ವಾ. ಮತ್ತೆ ಈ ಪ್ರಜಾಪ್ರಭುತ್ವದ ಹಬ್ಬ ಸಹ. ಏನಂದ್ರೆ ಈ ಪ್ರಜಾಪ್ರಭುತ್ವದ ಹಬ್ಬ ಹಂಗಂದ್ರೇನು ಅಂಕಲ್? ಓ, ಮರ್ತೋಯ್ತಾ? ಇದೇ ಮಾರ್ಚ್ 2ರಂದು ಈಶಾನ್ಯ ರಾಜ್ಯಗಳಾದಂತ ಮೇಘಾಲಯ, ನಾಗಾಲ್ಯಾಂಡ್ ಮತ್ತೆ ತ್ರಿಪುರಾಗಳ ವಿಧಾನಸಭಾ ಚುನಾವಣಾ ಫಲಿತಾಂಶವನ್ನ ಘೋಷಿಸಲಾಯ್ತಲ್ವೇ? ಹೌದು. ಈಗ ಅಲ್ಲಿ ಹೊಸ ರಾಜ್ಯ ಸರ್ಕಾರಗಳು ತಮ್ಮ ಕೆಲಸವನ್ನು ಕೂಡ ಪ್ರಾರಂಭ ಮಾಡಿದವೆ. ಹೌದಲ್ವಾ ಅಂಕಲ್? ಅಂದಹಾಗೆ ಮತ್ತೆ ನಾವು ಸ್ವಲ್ಪ ಮಟ್ಟಿಗೆ ಈ ಲೋಕತಂತ್ರದ ಹಬ್ಬ ಅಂತ ನೀವೇನು ಹೇಳಿದ್ರಲ್ಲ, ಈ ಹಬ್ಬನ ಆಚರಿಸೋಣವಾ? ಯಾಕಾಗಲ್ಲ ಹೇಳು. ಮತದಾನ, ಮತದಾರ ಮತ್ತೆ ನಮ್ಮ ಈ ಮತದಾತ ಜಂಕ್ಷನ್ ಕಾರ್ಯಕ್ರಮ ಇದೆಯಲ್ಲ, ಇಲ್ಲೇ ಆಚರಿಸೋಣ. ಲೋಕತಂತ್ರ ಕೀ ಪಹಲಿ ತಾಕತ್ ಹೈ ಹಮಾರ ಮತದಾನ್, ಜಿಮ್ಮೇದಾರ ಯಹಾಂ ಹರ ನಾಗರಿಕ ಕೀ ಯಹಿ ತೋ ಹೈ ಪಹಚಾನ್. ವಿವೇಕ ಸೇ ಉಸೆ ಹಿ ಚುನೋಗೆ, ಜಿಸ್ಮೇ ನಾ ಹೋ ಕೋಯಿ ಖೋ, ತಭಿ ತೋ ಬಢೇಗಾ ಯೇ ದೇವಾಸ್ ಹಮಾರಾ, ಬಿನಾ ಕೋಯಿ ರೋಕ್ ಟೋಕ್, ಜಬ್ ನಿಕಲೋಗೆ ಔರ್ ದೋಗೇ ಅಪ್ನಾ ಹೋ. ನಮಸ್ಕಾರ ಎಲ್ರಿಗೂ. ಅರೆ, ಏನ್ ಇವತ್ತು ನಮ್ಮ ಈ ಜಂಕ್ಷನ್ ನ ವಾತಾವರಣವೇ ಬದಲಾಗ್ಬಿಟ್ಟಿದ್ಯಲ್ಲ. ಬಾ ಕಲ್ಪನಾ, ಬಾ. ನಮಸ್ಕಾರ. ನಮಸ್ತೆ ಕಲ್ಪನಾ. ಈ ಜಂಕ್ಷನ್ ನಲ್ಲಿ ನಿಮಗಾಗಿ ನಾವು ಮಾಡುತ್ತಿದ್ದೆವು ವೇಟ್. ಇಂದಿನ ವಿಷಯ ಗೊತ್ತೇ? ಅದೇವೇ ಇವಿಎಂ ವಿವಿಪ್ಯಾಟ್. ಹಬ್ಬದ ರಂಗು ನಿಮ್ಮ ಮೇಲೆ ಬಹಳನೇ ಪ್ರಭಾವ ಬೀರ್ದಾಗಿದೆ ಅಂಕಲ್. ಇವತ್ತಿನ ವಿಷಯಕ್ಕೆ ಬರೋಣವಾ? ಏನಂತಿ ಕಲ್ಪನಾ? ಆಗ್ಲಿ ಆಗ್ಲಿ, ಈ ವಿಷಯದ ಬಗ್ಗೆ ನಾವು ಈ ಮೊದಲು ನಮ್ಮ ಶ್ರೋತೃಗಳೊಂದಿಗೆ ಮಾತನಾಡಿದ್ದೇವೆ. ಇರಬಹುದು, ಆದ್ರೆ ಇವತ್ತಿನದು ಬಹಳ ಮಹತ್ವಪೂರ್ಣವಾದಂತ ವಿಷಯ. ಯಾಕೆಂದ್ರೆ ಮತದಾರರು ತಮ್ಮ ನೆಚ್ಚಿನ ಉಮೇದುವಾರರನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆಯಲ್ಲಿ ಇದು ಬಹಳನೇ ಮಹತ್ವಪೂರ್ಣವಾದಂತ ಘಟ್ಟ. ಇವಿಎಂಗಳನ್ನ ಉಪಯೋಗಿಸಿ ಚುನಾವಣೆಗಳನ್ನ ನಡೆಸೋದಕ್ಕೆ 1998ರಲ್ಲಿ ನಿರ್ಧಾರ ಆಗಿತ್ತು. ಮತ್ತೆ ಅದೇ ವರ್ಷ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ದೆಹಲಿಯ 16 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಯಲ್ಲಿ ಇವಿಎಂ ಪ್ರಯೋಗವನ್ನ ಮಾಡಲಾಯಿತು. ಸರಿನಾ ಕಲ್ಪನಾ? ಸರಿ ಅಂಕಲ್. ಮತ್ತೆ 1999 46 ಲೋಕಸಭಾ ಕ್ಷೇತ್ರಗಳು ಮತ್ತು 2000 ಹರಿಯಾಣದ 45 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಯಲ್ಲೂ ಇವಿಎಂ ನ ಬಳಕೆಯನ್ನ ಮಾಡಲಾಯಿತು. ಅಷ್ಟೇ ಅಲ್ಲ, 2001 ಕೇರಳ, ಪುದುಚೇರಿ, ಪಶ್ಚಿಮ ಬಂಗಾಳ ಮತ್ತೆ ತಮಿಳುನಾಡುಗಳಲ್ಲಿ ನಡೆದಂತ ಚುನಾವಣೆಗಳು ಸಂಪೂರ್ಣವಾಗಿ ಇವಿಎಂ ಮೂಲಕನೇ ಆದದ್ದು. 2004 ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ 543 ಕ್ಷೇತ್ರಗಳಲ್ಲೂ ಕೂಡ ಇವಿಎಂ ಅನ್ನೇ ಬಳಸಲಾಗಿತ್ತು. ಅರೆ, ಅದಕ್ಕಾಗಿ ತಾನೇ ಮತದಾತ ಜಂಕ್ಷನ್ ನ ಈ ಎಪಿಸೋಡ್ ನಲ್ಲಿ ನಾವು ಇವಿಎಂ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಮತ್ತು ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರೇಲ್ ಅಂದ್ರೆ ವಿವಿಪ್ಯಾಟ್ ಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆನೆ ಮಾತಾಡ್ತಾ ಇರೋದು. ಇದನ್ನ ಉಪಯೋಗಿಸೋ ಬಗ್ಗೆ ಮತ್ತು ಇವುಗಳಿಗೆ ಸಂಬಂಧಿಸಿದ ಏನೇ ಪ್ರಶ್ನೆಗಳು ಇದ್ರು ನಿಮ್ಗೆಲ್ಲ ಇವತ್ತು ಉತ್ತರ ಸಿಗುತ್ತೆ ಸ್ನೇಹಿತರೆ. ವೋಟ್ ಅಂತೂ ಎಲ್ಲರೂ ಹಾಕ್ತಾರೆ, ಆದ್ರೆ ಬಹಳಷ್ಟು ಜನಕ್ಕೆ ಇವಿಎಂ ಬಗ್ಗೆ ಆಗ್ಲಿ ಅಥವಾ ವಿವಿಪ್ಯಾಟ್ ಬಗ್ಗೆ ಆಗ್ಲಿ ಏನು ಗೊತ್ತಿರಲ್ಲ. ಅದಕ್ಕೆ ಅಂಕಲ್ ಬೇಗ ಹೇಳಿ ಇವೆರಡರ ಬಗ್ಗೆನೋ. 1999 ಮೊದಲು ದೇಶದ ಎಲ್ಲೆಡೆ ಬ್ಯಾಲೆಟ್ ಪೇಪರ್ ಮೂಲಕನೇ ಮತದಾನ ನಡೀತಾ ಇತ್ತು. ಅದಕ್ಕಾಗಿ ಬ್ಯಾಲೆಟ್ ಬಾಕ್ಸ್ ಗಳನ್ನ ಬಳಸ್ತಾ ಇದ್ರು. ಮತ ಎಣಿಕೆ ಮಾಡಕ್ಕಂತೂ ತುಂಬಾನೇ ಸಮಯ ಬೇಕಾಗ್ತಾ ಇತ್ತು. ಬ್ಯಾಲೆಟ್ ಪೇಪರ್ ಮೇಲೆ ಮುದ್ರೆ ಒತ್ತದಾಗ ಅದು ಬೇರೆ ಯಾರೋ ಅಭ್ಯರ್ಥಿಯ ಚಿಹ್ನೆ ಮೇಲೆ ಬಿದ್ದು ಆ ಮತಪತ್ರ ಇನ್ವ್ಯಾಲಿಡ್ ಅನ್ಸ್ಕೊಳ್ತಾ ಇದ್ದ ಸಂದರ್ಭಗಳು ಕೂಡ ಇದ್ವು. ಆದರೆ ಈಗ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ನಿಂದಾಗಿ ಮತದಾನ ಸುರಕ್ಷಿತವಾಗಿ ಬಹಳ ಸುಲಭವಾದಂತ ಪ್ರಕ್ರಿಯೆ ಆಗಿದೆ. ಇದರಿಂದ ಮತದಾರರು ಓಟ್ ಹಾಕುವಂತಹದ್ದು ಮತ್ತೆ ಮತ ಎಣಿಕೆ ಎರಡು ಬಹಳ ಬೇಗನೆ ಮುಗಿಯುತ್ತವೆ. ವಾ ಅಂಕಲ್, ಈಗ ವಿವಿಪ್ಯಾಟ್ ಬಗ್ಗೆನು ಹೇಳ್ತೀರಾ? ವಿವಿಪ್ಯಾಟ್ ಮತದಾರರ ಮತ ಪ್ರಣಾಳಿಯಾಗಿದೆ. ತಾನು ಹಾಕಿದಂತ ಮತ ಸರಿಯಾದ ರೀತಿಯಲ್ಲೇ ಬಿದ್ದಿದೆ ಎಂಬುದನ್ನ ಮತದಾರರಿಗೆ ಸುನಿಶ್ಚಿತ ಪಡಿಸುವಂತ ತಂತ್ರಜ್ಞಾನವನ್ನ ಈ ವಿವಿಪ್ಯಾಟ್ ಹೊಂದಿದೆ. ಆದ್ರೆ ಅಂಕಲ್, ಇವಿಎಂ ಮತ್ತು ವಿವಿಪ್ಯಾಟ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ? ನಮ್ಮ ಕಲ್ಪನಾ ಈ ಪ್ರಶ್ನೆಗೆ ಉತ್ತರಿಸ್ತಾಳೆ, ಕೇಳಿ. ಮತಗಟ್ಟೆ ಅಧಿಕಾರಿ ಮತದಾರನ ಗುರುತನ್ನು ಖಚಿತಪಡಿಸಿಕೊಂಡ ಮೇಲೆ ಬ್ಯಾಲೆಟ್ ಬಟನ್ ಒತ್ತಾರೆ. ಆಗ ಮತದಾರ ತನ್ನ ಓಟನ್ನ ಹಾಕ್ತಾನೆ. ಇವಿಎಂ ಮೆಷಿನ್ ಅಲ್ಲಿ ಅಭ್ಯರ್ಥಿಗಳು ಮತ್ತೆ ಅವರುಗಳಿಗೆ ನೀಡಿದ ಚಿಹ್ನೆಯ ಪಟ್ಟಿ ಇರುತ್ತೆ, ಮತ್ತೆ ಅದಕ್ಕೆ ನೇರವಾಗಿ ನೀಲಿ ಬಟನ್ಗಳಿರುತ್ತೆ. ಮತದಾರ ತಾನು ಯಾವ ಕ್ಯಾಂಡಿಡೇಟ್ಗೆ ಓಟ್ ಹಾಕ ಬಯಸ್ತಾನೋ ಆ ಕ್ಯಾಂಡಿಡೇಟ್ ನ ಹೆಸರಿನ ಮುಂದೆ ಇರುವ ನೀಲಿ ಬಟನ್ನ ಒತ್ತಬೇಕಾಗುತ್ತೆ. ಕಲ್ಪನಾ, ನಮ್ಮ ಶ್ರೋತೃಗಳ ಪರವಾಗಿ ನಂದೊಂದು ಪ್ರಶ್ನೆ ಇದೆ. ಈ ಮತಗಟ್ಟೆ ಅಧಿಕಾರಿ ತನಗೆ ಬೇಕಾದ ಉಮೇದುವಾರನಿಗೆ ಮತ ಬೀಳೋ ಹಾಗೆ ಮತದಾನ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರಬಹುದಲ್ವಾ? ನೋಡು ಭಾರತಿ, ಈ ಮತಗಟ್ಟೆ ಅಧಿಕಾರಿ ಇರ್ತಾರಲ್ಲ, ಆತ ಮತದಾರ ತನ್ನ ಓಟನ್ನ ವೋಟಿಂಗ್ ಯೂನಿಟ್ ನಲ್ಲಿ ಹಾಕೋ ಹಾಗೇನೆ ಕಂಟ್ರೋಲ್ ಯೂನಿಟ್ ನ ಬಟನ್ ಒತ್ತಿ ಅದನ್ನ ಸಕ್ರಿಯಗೊಳಿಸ್ತಾರೆ. ಮತದಾರ ಇವಿಎಂ ನಲ್ಲಿ ತನಗೆ ಬೇಕಾದ ಅಭ್ಯರ್ಥಿಯ ಹೆಸರಿನ ಮುಂದಿರೋ ಬಟನ್ ಒತ್ತಾ ಇದ್ದ ಹಾಗೇನೆ ಆ ಮೆಷಿನ್ ತನ್ನಷ್ಟಕ್ಕೆ ತಾನೇ ಲಾಕ್ ಆಗ್ಬಿಡತ್ತೆ. ಮತ್ತೊಬ್ಬ ಮತದಾರ ಓಟ್ ಹಾಕುವಾಗ ಮಾತ್ರ ಮತ್ತೆ ಕಂಟ್ರೋಲ್ ಯೂನಿಟ್ ನ ಮತಗಟ್ಟೆ ಅಧಿಕಾರಿ ಸಕ್ರಿಯಗೊಳಿಸಲು ಸಾಧ್ಯ. ಸರಿಯಾಗಿ ಹೇಳಿದೆ ಕಲ್ಪನಾ. ಭೇಷ್ ಅಂಕಲ್, ಹಾಗಾದ್ರೆ ಇವಿಎಂ ವ್ಯವಸ್ಥೆಯಿಂದ ಯಾವ ಓಟು ಇನ್ವ್ಯಾಲಿಡ್ ಆಗೋದಿಲ್ಲ ಅನ್ಕೊಳ್ತೀನಿ. ಇಷ್ಟೆಲ್ಲ ಹೇಳಿದ್ರ ಅರ್ಥ ಅದೇ ತಾನೇ, ಇವಿಎಂ ವ್ಯವಸ್ಥೆ ಮಾಡಿರೋದೇ ಪಾರದರ್ಶಕ, ಸುರಕ್ಷಿತ ಮತ್ತೆ ದೋಷರಹಿತ ಮತದಾನಕ್ಕಾಗಿ. ಹೌಸಲೆ ಕಿ ಬಾತ್ ರಹೆ ಜ್ಞಾನ ಕಾ ದೀಪ ಜಲೆ ಚುನೌತಿ ಲಿಖ ರಾಲ ಭಲೆ ಊಚಾ ರಹೆ ಸ್ವಾಭಿಮಾನ ಸಬ್ ಕಾ ಊಚಾ ಹೋ ಸ್ವಾಭಿಮಾನ ಚಲೋ ಕರೇ ಮತದಾನ ಆಓ ಕರೇ ಮತದಾನ. ಇವಿಎಂ ಬಗ್ಗೆ ಅಂತೂ ತಿಳ್ಕೊಂಡಿದ್ದಾಯ್ತು. ಈಗ ಇದ್ರ ಜೊತೆಗೆ ಇರೋ ಈ ವಿವಿಪ್ಯಾಟ್ ಬಗ್ಗೆನೂ ಒಂದಿಷ್ಟು ವಿಷಯ ತಿಳ್ಕೊಬೇಕಲ್ವಾ ಅಂಕಲ್? ಆಗ್ಲಿ, ಇವಿಎಂ ಮತ್ತೆ ವಿವಿಪ್ಯಾಟ್ ಬರೋದೇ ಜೊತೆ ಜೊತೆಯಾಗಿ, ಅದರಲ್ಲಿ ಅನುಮಾನನೇ ಇಲ್ಲ ಅಂಕಲ್. 2013 ಸೆಪ್ಟೆಂಬರ್ 4 ನಾಗಾಲ್ಯಾಂಡ್ನ ನೋಕ್ ಸೇನ್ನ ವಿಧಾನಸಭಾ ಸ್ಥಾನಕ್ಕಾಗಿ ನಡೆದ ಉಪಚುನಾವಣೆಯಲ್ಲಿ ಈ ವಿವಿಪ್ಯಾಟ್ ಅನ್ನ ಮೊತ್ತ ಮೊದಲ ಬಾರಿಗೆ ಉಪಯೋಗಿಸಲಾಯಿತು. ಅಂದ್ರೆ ವಿವಿಪ್ಯಾಟ್ ಬಳಕೆಗೆ ಬಂದು 1 ಮುಗಿತಾ ಬರ್ತಾ ಇದೆ. ಹಾ ಅಂಕಲ್, ಮತ ಹಾಕಲು ನಾವು ಯಾವ ಕೋಣೆ ಅಥವಾ ಕಂಪಾರ್ಟ್ಮೆಂಟ್ ಗೆ ಹೋಗ್ತೀವೋ ಅದೇ ಜಾಗದಲ್ಲಿ ಬ್ಯಾಲೆಟಿಂಗ್ ಯೂನಿಟ್ ಮತ್ತು ವಿವಿಪ್ಯಾಟ್ ಗಳನ್ನ ಕೇಬಲ್ ಸಹಾಯದಿಂದ ಕಂಟ್ರೋಲ್ ಯೂನಿಟ್ ಗೆ ಸಂಪರ್ಕಿಸಿ ಇಟ್ಟಿರ್ತಾರೆ. ಒಬ್ಬ ಮತದಾರ ತನ್ನ ಆಯ್ಕೆಯ ಅಭ್ಯರ್ಥಿ ಮತ್ತೆ ಚಿಹ್ನೆಯ ಮುಂದಿರೋ ನೀಲಿ ಬಟನ್ ಒತ್ತಿದ ಕೂಡಲೇ ಆ ಅಭ್ಯರ್ಥಿಯ ಚಿಹ್ನೆಯ ಮುಂದಿರೋ ಕೆಂಪು ದೀಪ ಹತ್ಕೊಳ್ಳುತ್ತೆ. ಒಂದು ದೀರ್ಘವಾದ ಬೀಪ್ ಧ್ವನಿ ಆಮೇಲೆ ಕೇಳಿಸುತ್ತೆ. ಇದರಿಂದ ತಾನು ಹಾಕಿದ ಮತ ಸರಿಯಾಗಿಯೇ ನಮೂದಾಗಿದೆ ಅನ್ನೋದ್ರ ಬಗ್ಗೆ ಮತದಾರನಿಗೆ ಶ್ರವ್ಯ ಹಾಗೇನೆ ದೃಶ್ಯ ಎರಡೂ ಬಗೆಯಲ್ಲಿ ಸಂಕೇತ ದೊರೆತ ಹಾಗಾಗತ್ತೆ. ಜೊತೆಗೆ ಈ ವೋಟ್ ಹಾಕಿದ ತಕ್ಷಣ ವಿವಿಪ್ಯಾಟ್ ಒಂದು ಪ್ರಿಂಟೆಡ್ ಸ್ಲಿಪ್ ಅನ್ನ ಸಿದ್ಧಪಡಿಸುತ್ತೆ. ಅದರಲ್ಲಿ ಮತದಾರನಿಂದ ಆಯ್ಕೆಯಾದಂತ ಪಕ್ಷದ ಚಿಹ್ನೆ, ಉಮೇದುವಾರನ ಹೆಸರು ಮತ್ತೆ ಅವರ ಕ್ರಮ ಸಂಖ್ಯೆ ಪ್ರಿಂಟ್ ಆಗಿರುತ್ತೆ. ಆ ಸ್ಲಿಪ್ ನೋಡಿದ ಕೂಡಲೇ ಆ ಮತದಾರ ತಾನು ಯಾರಿಗೆ ಮತ ಹಾಕೋದಕ್ಕೆ ಬಟನ್ ಒತ್ತಿದ್ದಾನೋ ಆ ಅಭ್ಯರ್ಥಿಗೆ ತನ್ನ ಮತ ಹೋಗಿದೆಯೋ ಇಲ್ವೋ ಎನ್ನೋದನ್ನ ಕ್ರಾಸ್ ಚೆಕ್ ಮಾಡ್ಕೋಬಹುದು. ಆದ್ರೆ ಈ ಮಾಹಿತಿ ಕೇವಲ 7 ಸೆಕೆಂಡ್ಗಳ ಕಾಲ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಅದಾದ್ಮೇಲೆ ಆ ಚೀಟಿ ತನ್ನಷ್ಟಕ್ಕೆ ತಾನೇನೆ ಮೆಷಿನ್ನಿಂದ ಹೊರಗಡೆ ಬಂದು ಮುಚ್ಚಿದಂತ ಒಂದು ಡಬ್ಬವೊಂದರಲ್ಲಿ ಸುರಕ್ಷಿತವಾಗಿ ಬೀಳುತ್ತೆ. ಆದ್ರೆ ಅಂಕಲ್, ಏನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ ಆದ್ರೆ ಏನ್ ಮಾಡೋದು? ಭಾರತಿ, ಹಾಗೇನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ ಆದ್ರೆ ವಿವಿಪ್ಯಾಟ್ ಸಮೇತ ಇಡೀ ಸಿಸ್ಟಮ್ ಅನ್ನೇ, ಅಂದ್ರೆ ಬ್ಯಾಲೆಟ್ ಯೂನಿಟ್, ಕಂಟ್ರೋಲ್ ಯೂನಿಟ್ ಮತ್ತೆ ವಿವಿಪ್ಯಾಟ್ ಮೆಷಿನ್ ಎಲ್ಲವನ್ನು ಬದಲಾಯಿಸಲಾಗುತ್ತೆ. ಹೌದಾ? ಆದ್ರೆ ಕೇವಲ ವಿವಿಪ್ಯಾಟ್ ಮೆಷಿನ್ ನಲ್ಲಿ ಏನಾದ್ರೂ ದೋಷ ಉಂಟಾದ್ರೆ ಅದರ ಬದಲು ಬೇರೆ ವಿವಿಪ್ಯಾಟ್ ಮೆಷಿನ್ ನ ಬಳಸಲಾಗುತ್ತೆ. ಮತ್ತೆ ದೋಷಪೂರ್ಣ ಬದಲಾಯಿಸಲಾದ ಮೆಷಿನ್ ಗಳನ್ನ ಮತಗಣನೆ ದಿನಗಳವರೆಗೆ ಇತರ ಮೆಷಿನ್ ಗಳ ಜೊತೆ ಇಡಲಾಗುತ್ತೆ. ಮಗಳೆ ಕಲ್ಪನಾ, ಈ ವಿವಿಪ್ಯಾಟ್ ಗೆ ಸಂಬಂಧಿಸಿದಾಗೆ ಇನ್ನು ಬಹಳಷ್ಟು ವಿಷಯಗಳಿದಾವೆ. ಹೌದು ಅಂಕಲ್, 2014 ಸಾರ್ವತ್ರಿಕ ಚುನಾವಣೆಯಲ್ಲಿ ಪೈಲಟ್ ಯೋಜನೆಯ ರೂಪದಲ್ಲಿ ಒಟ್ಟು 543 ಸಂಸದರ ಕ್ಷೇತ್ರಗಳ ಪೈಕಿ ಆಯ್ದ 8 ಕ್ಷೇತ್ರಗಳಲ್ಲಿ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ನ ವ್ಯವಸ್ಥೆನ ಪರಿಚಯಿಸಲಾಗಿತ್ತು. ಅದಾದ್ಮೇಲೆ 2017 ವಿಧಾನಸಭಾ ಚುನಾವಣೆಯಲ್ಲಿ ಈ ಗೋವಾದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಈ ವ್ಯವಸ್ಥೆಯನ್ನು ಮಾಡಲಾಗಿತ್ತು. 2019 ನಡೆದಂತ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಂತೂ ದೇಶದ ಎಲ್ಲಾ 543 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ವ್ಯವಸ್ಥೆಯನ್ನು ಬಳಸಲಾಗಿತ್ತು. ನೋಡಿ, ವಿಶ್ವಸನೀಯತೆ ಎನ್ನುವುದು ಎಲ್ಲದಕ್ಕಿಂತ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಇವಿಎಂಗಳ ವಿಶ್ವಸನೀಯತೆಯ ಬಗ್ಗೆ ದೇಶದ ಮುಖ್ಯ ಚುನಾವಣಾ ಆಯುಕ್ತರಾದಂತ ಶ್ರೀ ರಾಜೀವ್ ಕುಮಾರ್ ಅವರು ಏನ್ ಹೇಳಿದ್ದಾರೆ ಕೇಳೋಣ ಅಲ್ವಾ? ಖಂಡಿತ ಕೇಳೋಣ ಅಂಕಲ್. ಹರ್ ಪ್ರಕ್ರಿಯಾ ನಿರ್ಧಾರಿತ ಹೈ ಔರ್ ಹರ್ ಪ್ರಕ್ರಿಯಾ ಮೇ ಪೊಲಿಟಿಕಲ್ ಪಾರ್ಟೀಸ್ ಔರ್ ಕ್ಯಾಂಡಿಡೇಟ್ ಕಿ ಸಹಭಾಗಿತಾ ಹರ್ ಸ್ಟೇಜ್ ಪರ್ ಉಪಲಬ್ಧ ಹೈ. ಯಾನಿ ಕಬ್ ಇವಿಎಂ ಕಿ ಮಶೀನೆ ಡಿಸ್ಟ್ರಿಕ್ಟ್ ಮೇ ಆಯೆಂಗಿ, ಕಬ್ ವೋ ಕಿಸ್ ಗೋಡೌನ್ ಮೇ ರಖಿ ಜಾಯೆಂಗಿ, ಕಿಸ್ ಸಮಯ ಉನ್ಕಿ ಜಾಂಚ್ ಹೋಗಿ, ಕಿಸ್ ಸಮಯ ಉನ್ಕೋ ಸಿಂಬಲ್ ಲೋಡ್ ಕಿಯಾ ಜಾಯೆಗಾ, ಕಿಸ್ ಸಮಯ ವೋ ಬೂಥ್ ಪೇ ಪಹುಂಚೆಂಗಿ, ಕೈಸೆ ಉನ್ಕೋ ಮಾಕ್ ಪೋಲಿಂಗ್ ಹೋಗಿ, ಇಸಿ ಪ್ರಕಾರ ಸೇ ಕೈಸೆ ಕೌಂಟಿಂಗ್ ಕೆ ದಿನ ಹಾಲ್ ಬನೆಂಗೆ, ಉಸ್ಮೇ ಕೈಸೆ ಆಪ್ ಉನ್ಕಿ ಸೀಲ್ ದೇಖೆಂಗೆ. ಕೋಯಿ ಭಿ ಕ್ಯಾಂಡಿಡೇಟ್ ಹರ್ ಸಮಯ ಪರ್ ವೋಟಿಂಗ್ ಕೆ ಸಮಯ ಪರ್, ರಜಿಸ್ಟ್ರೇಷನ್ ಕೆ ಸಮಯ ಪರ್, ವೋಟರ್ ಬನಾಯ ಜಾನೆ ಕೆ ಸಮಯ ಪರ್, ಇವಿಎಂ ಕೋ ಡಿಸ್ಟ್ರಿಬ್ಯೂಟ್ ಹೋನೆ ಕೆ ಸಮಯ ಪರ್, ಉನ್ಕಾ ಟ್ರಾನ್ಸ್ಪೋರ್ಟೇಷನ್ ಹೋನೆ ಕೆ ಸಮಯ ಪರ್, ಹರ್ ಸಮಯ ಮೇ ಲಿಖಿತ ಮೇ ಉನ್ಕೋ ಸೂಚನಾ ಜಾತಿ ಹೈ ಭೈ ಆಜ್ ಯೇ ಕಾಮ್ ಹೋನೆ ವಾಲಾ ಹೈ, ಆಪ್ ಆಯೇ ಔರ್ ಸಾಥ್ ಮೇ ದೇಖ್ತೇ ರಹೇ. ಮಶೀನ್ ಚಲಿ ಗಯಿ ತೋ ಅಬ್ ಆಪ್ ಭಂಡಾರಣ ಹೋ ಗಯಾ ತೋ ವಹಾಂ ಆಪ್ ಬೈಠೇ ಅಪ್ನೇ ಆದ್ಮಿ ಕೆ ಸಾಥ್ ಬೈಠೇ, ವಹಾಂ ಸಿಸಿಟಿವಿ ಭಿ ಲಗಾ ಹುವಾ ಹೈ, ಲಗಾತಾರ್ ವೀಡಿಯೋಗ್ರಾಫಿ ಭಿ ಹೋ ರಹೀ ಹೈ. ಯಾನಿ ಜಿತ್ನೀ ಪ್ರಕ್ರಿಯಾಯೇ ಹೈ ಉನ್ಮೇ ಸಬ್ಕೀ ಭಾಗೀದಾರಿ ಹೋ, ಸಬ್ ವೆಬ್ಸೈಟ್ ಪೇ ರಹೇ, ದೇಖ್ತೇ ರಹೇ ಲೋಗ್ ಕಿಸ್ ನಂಬರ್ ಕಿ ಮಶೀನ್ ಕಿಸ್ ಬೂಥ್ ಪೇ ಗಯೀ ಯೇ ಭಿ ಪತಾ ಹೋ, ಔರ್ ಕಿಸಿ ಭಿ ಸ್ಟೇಜ್ ಮೇ ಕೋಯಿ ಯೇ ನಾ ಕಹಿ ಸಕೆ ಕಿ ಹಮೇ ಯೇ ಬಾತ್ ಕಿ ಪತಾ ನಹೀ ಥೀ. ಅರೆ ವಾಹ್, ದೇಶದ ಮುಖ್ಯ ಚುನಾವಣಾ ಆಯುಕ್ತರಾದಂತ ಶ್ರೀ ರಾಜೀವ್ ಕುಮಾರ್ ಅವರು ಅದೆಷ್ಟು ವಿಷಯ ತಿಳಿಸಿದ್ದಾರೆ ಅಂದ್ರೆ ಮಾಹಿತಿಯ ಸುರಿಮಳೆಯೇ ಆಗ್ಬಿಟ್ಟಿದೆ. ಪಾರಂಪರಿಕ ಮತದಾನಕ್ಕಿಂತ ಇವಿಎಂ ಮೂಲಕ ಮಾಡುವಂತ ಮತದಾನ ಹೆಚ್ಚು ಸರಳ ಮತ್ತೆ ಸುಗಮ. ಮೊದಲೆಲ್ಲ ಈ ಪ್ರಕ್ರಿಯೆಗೆ ಉದ್ದುದ್ದ ಮತಪತ್ರಗಳು, ಅವುಗಳನ್ನ ಸರಿಯಾಗಿ ಮಡಚುವಂತ ಬಗೆ, ಬ್ಯಾಲೆಟ್ ಬಾಕ್ಸ್ ನಲ್ಲಿ ಅವುಗಳನ್ನ ಸರಿಯಾಗಿ ಹಾಕುವಂತ ವಿಧಾನ ಎಲ್ಲ ಸೇರಿ ಬಹಳನೇ ಒಂದ್ ರೀತಿ ಕ್ಲಿಷ್ಟಕರವಾಗಿತ್ತು. ಆದ್ರೆ ಈಗ ಈ ರೀತಿಯ ಯಾವುದೇ ಜಂಜಾಟಗಳಿಲ್ಲ. ಜೊತೆಗೆ ಇವಿಎಂ ಮತ್ತೆ ವಿವಿಪ್ಯಾಟ್ ಗಳಿಂದಾಗಿ ಚುನಾವಣೆಗಳು ಹೆಚ್ಚು ಸುರಕ್ಷಿತ ಆಗಿದಾವೆ ಮತ್ತೆ ವಿಶ್ವಸನೀಯ ಕೂಡ ಆಗಿದಾವೆ. ಎಂತ ಮಾತು ಹೇಳಿದ್ರಿ ಅಂಕಲ್. ನಾ ಭಾರತ ನನ್ನಲ್ಲಿದೆ, ಭಾರತ ನಾನು ಶಕ್ತಿ, ನನ್ನಲ್ಲದಗಿದೆ ಶಕ್ತಿ. ಭಾರತ್, ಇದೀಗ ನಮ್ಮ ಶ್ರೋತೃಗಳ ಸಮಯ ಬಂದೇ ಬಿಡ್ತು. ಕರೆಕ್ಟ್ ಆಗಿ ಹೇಳಿದೆ ಭಾರತಿ, ಬನ್ನಿ ಕೇಳೋಣ ಇವತ್ತಿನ ರೆಕಾರ್ಡಿಂಗ್. ಕೇಳ್ಸು ಕೇಳ್ಸು. ಮೈ ಏಕ್ ದಿವ್ಯಾಂಗ ಮತದಾತಾ ಹೂ, ಮೇರಾ ನಾಮ ಇಂದರ್ ಸಿಂಗ್ ಬೈರಾ ಹೈ, ಸುಲ್ತಾನ್ಪುರಿ ದಿಲ್ಲಿ ಸೇ.